ಹೊಲದಲ್ಲಿ ಹುಳುಗಳು ಬರ್ದಂಗೆ ನೋಡ್ಕೊಳ್ಳೋದಕ್ಕೆ ನಾವು ಬೆಳೆ ಬೆಳಿತೀವಿ. ಅಂತಹ ಒಂದು ಸುತ್ತ ಬೇಲಿ ಬೆಳೆಗಳಂತಾರೆ, ತಡೆ ಬೆಳೆ ಅಂತಾರೆ. ಈ ಬೆಳೆ ಯಾವಪ್ಪ ಅಂತಂದರೆ ಸಜ್ಜೆ ಇರ್ಬೋದು, ಜೋಳ ಇರ್ಬೋದು, ಈಗ ನವಣೆ. ಪ್ರಮುಖವಾಗಿ ಜೋಳ ಅಥವಾ ಸಜ್ಜೆ ಬೆಳೀತಾರೆ. ಈ ಒತ್ತೊತ್ತಾಗಿ ನೀವು ಎರಡು ಸಾಲ ಆಗ್ಬೋದು ಅಥವಾ ಹೊಲದ ಸುತ್ತ ಈ ತಡೆ ಬೆಳೆ ಬೆಳೆ ಬೆಳೆಯೋದ್ರಿಂದ ಈ ರೋಗವಾಹಕ ಕೀಟಗಳಂತ, ರೋಗವಾಹಕ ಅಂದರೆ ಅದೇ ಸಸ್ಯ ರೋಗವಾಹಕ ರಸಹೀರ ಕೀಟಗಳು ಒಮ್ಮಿಂದೊಮ್ಮೆಗೆ ತರಕಾರಿ ಬೆಳೆ ಮೇಲೆ ಕೂರೋದಿಲ್ಲ. ಅವು ಫಸ್ಟಿಗೆ ಬಂದು ಏಕದಳೆ ಬೆಳೆ ಮೇಲೆ ಕೂತ್ಕೊಂತವೆ. ಆವಾಗ ಅದು ಕೂತ್ಕೊಂಡ್ರೂ ಸಹ ಸೋಂಕು ಏಕದಳೆ ಬೆಳೆಯಲ್ಲಿ ಹೋಗ್ತದೆ ಹೊರತು ತರಕಾರಿ ಬೆಳೆ ಮೇಲೆ ಹೋಗೋದಿಲ್ಲವು. ಹೀಗಾಗಿ ಇಂಥ ಒಂದು ನಿರ್ವಹಣಾ ಕ್ರಮವನ್ನು ನಾವು ತಡೆ ಬೆಳೆಯಲ್ಲಿ ಈ ರೋಗವನ್ನು ನಿರ್ವಹಿಸ್ಬೋದು. ತುಂಬ ಸಂತೋಷ ಡಾಕ್ಟರ್ ಗೋವಿಂದಪ್ಪ ಅವರೇ. ಇದುವರೆಗೆ ಹಿಂಗಾರು ಹಂಗಾಮಿನ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ರೋಗದ ಹಾವಳಿ ಮತ್ತು ನಿರ್ವಹಣೆ ಬಗ್ಗೆ ಸವಿವರವಾಗಿ ಎಲ್ಲ ಮಾಹಿತಿ ನೀಡಿದ್ರಿ. ನಿಮಗೆ ನಮ್ಮ ರೈತ ಮಿತ್ರರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೂ ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ತರಕಾರಿ ಬೆಳೆಗಳಿಗೆ ಕೀಟಗಳ ಹಾವಳಿ ನಿಯಂತ್ರಣ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ್ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಸಸಿ ಐತೆ. ನರೇಗೆ ಇಲ್ಲದಿದ್ದರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. तो आइए आज ही सब लेते हैं एक संकल्प, भारत को टीवी मुक्त बनाने का. तभी तो टीवी हारेगा, देश जीतेगा. टीवी हारेगा, देश जीतेगा. टीवी के बारे में ज्यादा जानकारी के लिए 1800-11-6666 पर संपर्क करें. ginger pineapple cardamom kiwi turmeric crack so healthy vegetables fruits and buckwheat enjoy organic treat of northeast. Come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission organic value chain development for northeastern region. Farmers happy, people healthy. ರೈತ ಬಾಂಧವರೇ, ಇದೀಗ ಮಿಶ್ರ ಬೇಸಾಯ ಕುರಿತು ಸಸ್ಯರೋಗ ಶ್ರೀ ಟಿ ಹನುಮಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಮಿತ್ರರೇ, ಇವತ್ತು ನಮ್ಮ ಜೊತೆ ಕೊಪ್ಪಳ ತಾಲೂಕು ತಿಗಿರಿ ಗ್ರಾಮದ ಟಿ ಹನುಮಗೌಡ ಅವರಿದ್ದಾರೆ. ಸುಮಾರು 20 ಎಕರೆ ನೀರಾವರಿ ಆಶ್ರಯದ ಜಮೀನು ಇವರದು. ಕಬ್ಬು, ಶೇಂಗಾ ಇವರ ಪ್ರಮುಖ ಬೆಳೆಗಳು. ಇವರ ರೈತಾಪಿ ಅನುಭವಗಳನ್ನು ಇವತ್ತು ಅವ್ರು ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಹನುಮಗೌಡ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಮಗು ಸುಮಾರು 20 ಎಕರೆ ಜಮೀನದ ತಮ್ಮದು ನೀರಾವರಿ, ಪೂರ್ತಿಯಾಗಿ ನೀರಾವರಿ ಆಶ್ರಯದಲ್ಲಿ ತಾವು ಬೇಸಾಯ ಮಾಡ್ತಾ ಇದ್ದೀರಿ. ನಿಮ್ಮ ವಿಶಿಷ್ಟ ಅನುಭವಗಳು ಏನೇನು ಅಂತೀರಿ ನೀವು? ರೈತರಿಗೆ ಮೊಟ್ಟ ಮೊದಲಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನನ್ನ ಒಂದು ಒಕ್ಕಲುತನದ ವೃತ್ತಿ ಅನುಭವದ ಬೆಳೆಗಳಲ್ಲಿ ನಾನು ಅನುಭವಗಳು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೇನೆ. ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಬೆಳೆ ಮೊದಲಿಗೆ ಶೇಂಗಾ. ಶೇಂಗಾವನ್ನು ನಾವು ಬೆಳೆಯಬೇಕಾದರೆ ಮೊದಲು ಭೂಮಿಯನ್ನು ಯಾವ ರೀತಿಯಾಗಿ ಹದಗೊಳಿಸಬೇಕು, ಶೇಂಗಾವನ್ನು ಯಾವ ರೀತಿಯಾಗಿ ಆ ಭೂಮಿಯನ್ನು ಹದಗೊಳಿಸಬೇಕಂದರೆ, ನಾವು ಭೂಮಿಯನ್ನು ಮೊದಲಿಗೆ ನೇಗಿಲು ಮುಖಾಂತರ ಭೂಮಿಯನ್ನು ಹದಗೊಳಿಸಿ ಸಂಪೂರ್ಣವಾಗಿ ನೀರಿನಿಂದ ತೋಯಿಸಿ ಆ ಹೊಲವನ್ನು ಅದರಲ್ಲಿ ನಾವು ಎರೆಹುಳೆ ಗೊಬ್ಬರವನ್ನು ಭಾಳ ಉಪಯೋಗ ಮಾಡಬೇಕಾಗುತ್ತೆ. ಆ ಎರೆಹುಳು ಗೊಬ್ಬರವನ್ನು ಆ ಒಂದು ಭೂಮಿಯಲ್ಲಿ ಸಂಪೂರ್ಣವಾಗಿ ಹರಡಿ ಮತ್ತೆ ಅದನ್ನು ಮಣ್ಣಿನಲ್ಲಿ ಬೆರೆಸಿ ಆಮೇಲೆ ಮತ್ತೊಂದು ಸಾರಿ ನೀರನ್ನು ಅದಕ್ಕೆ ಭೂಮಿಗೆ ಹಾಯಿಸಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ ಸರ್. ಶೇಂಗಾವನ್ನು ಬಿತ್ತನೆ ಮಾಡುವಂಥ ಪೂರ್ವದಲ್ಲಿ ನಾವು ಮೊದಲಿಗೆ ಏನು ಮಾಡಬೇಕಂದ್ರೆ ಬೀಜೋಪಚಾರ ಅಂತೇಳಿ ಮಾಡ್ತೀವಿ ಸರ್. ಆ ಶೇಂಗಾ ಬೀಜಕ್ಕೆ ಟ್ರೈಕೋಡಮ್ ಅಥವಾ ಕಾರ್ಬನ್ ಡೈಸಿ ಮತ್ತು ಮ್ಯಾಂಕೋಜಿಬ್ ಅಂತಕ್ಕಂಥ ಔಷಧಿಗಳು ನಮ್ಮ ಔಷಧಿ ಅಂಗಡಿಯಲ್ಲಿ ಸಿಗ್ತಾವೆ ಸರ್. ಅವುಗಳನ್ನು ತೆಗೆದುಕೊಂಡು ಆ ಬೀಜಕ್ಕೆ ಮಿಕ್ಸ್ ಮಾಡ್ಬೇಕು ಸರ್. ಅದನ್ನು ಮಿಕ್ಸ್ ಮಾಡಿ ಒಂದು ಕ್ವಿಂಟಲ್ ಬೀಜಕ್ಕೆ ಸುಮಾರು 250 ಗ್ರಾಮಿನಷ್ಟು ಟ್ರೈಕೋಜಮ್ ಆಗಲಿ ಅಥವಾ ಮ್ಯಾಂಕೋಜಿಬ್ ಅಥವಾ ಕಾರ್ಬನ್ ಡೈಜಿಮ್ ಆಗಲಿ, ಇವೆ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆ ಬೀಜಕ್ಕೆ ಮಿಶ್ರಣ ಮಾಡಿ ಆ ಬೀಜವನ್ನು 1 ಗಂಟೆಯ ಕಾಲ ನೆರಳಿರ್ತಕ್ಕಂಥ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಅದನ್ನು ಒಣಸಿ ನಂತರ ಅದನ್ನು ನಾವು ಬಿತ್ತನೆ ಮಾಡಬೇಕಾಗುತ್ತೆ ಸರ್. ಅದನ್ನು ಬಿತ್ತನೆ ಮಾಡೋ ಪದ್ಧತಿ ಒಳಗೆ ಇಲ್ಲಿ ನನ್ನೊಂದು ಪ್ರಶ್ನೆ ಹನುಮಗೌಡ ಅವರೇ, ಈ ಬೀಜೋಪಚಾರದ ಬಗ್ಗೆ ಹೇಳಿದ್ರಿ ನೀವು. ಒಬ್ಬ ರೈತನಿಗೆ ಬಿತ್ತನೆ ಕಾಲದೊಳಗೆ ಬೀಜೋಪಚಾರ ಮಾಡಿದ ಬೀಜ ಯಾಕೆ ಉತ್ತಮ ಅಂತೀರಿ ನೀವು? ಯಾಕೆ ಬೀಜೋಪಚಾರ ಮಾಡೋದು ಬಹಳ ಅವಶ್ಯಕ? ನಾವು ಯಾಕೆ ಬೀಜೋಪಚಾರ ಮಾಡ್ಬೇಕಂದ್ರೆ, ನಾವು ರೈತರು ಆ ಭೂಮಿಯಲ್ಲಿ ನಾವು ಬಿತ್ತಿರ್ತಕ್ಕಂಥ ಬೀಜ ಹುಟ್ಟಿದ ಮೇಲೆ ಒಂದು ಸಣ್ಣ ರೋಗ ಬರುತ್ತೆ ಸರ್. ಅದಕ್ಕೆ ಅದು ಹುಟ್ಟಿದ ತಕ್ಷಣ ಒಂದು 20-25 ದಿವಸದೊಳಗೆ ಆ ಬೀಜ ಆ ಬೆಳೆನ ಒಣಗುತ್ತೆ ಸರ್. ಕೆಳಗಡೆ ಒಂದು ಹುಳ ಬರುತ್ತೆ ಸರ್. ಅದಕ್ಕೆ ಆ ಹುಳ ಏನು ಮಾಡ್ತೀರಿ, ಅದನ್ನು ಬೇರನ್ನು ಕಟ್ ಮಾಡ್ತಾರೆ. ಹಾಗಾಗಿ ಆ ಬೀಜೋಪಚಾರ ಮಾಡೋದ್ರಿಂದ ಆ ಬೀಜ ಸಂಪೂರ್ಣವಾಗಿ ಔಷಧಯುಕ್ತವಾಗೋದ್ರಿಂದ ಆ ಹುಳ ಬಂದು ಆ ಬೇರನ್ನು ಕಡಿಯೋದಿಲ್ಲ ಸರ್. ನಾವು ಬಿತ್ತಿದ ತಕ್ಷಣ ಒಂದು 15-20 ದಿವಸ ಬಿಟ್ಟು ಹೊಲದಲ್ಲಿ ಅಡ್ಡಾಡಿ ನೋಡಿಬಿಟ್ರೆ ಅಲ್ಲೊಂದು ಒಣಗಿದ ಸಸ್ಯಗಳು ಸಿಗ್ತವೆ ಸರ್. ಆ ಸಸ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇನ್ನೊಂದು ಏನು ಉಪಯೋಗ ಅಂದ್ರೆ ಸರ್, ಅದು ಬೀಜೋಪಚಾರ ಮಾಡೋದ್ರಿಂದ ತುಕ್ಕು ರೋಗ ಅಂತ ಬರುತ್ತೆ ಸರ್ ಶೇಂಗಕ್ಕೆ. ನಾವು ಈ ಹಳ್ಳಿ ಭಾಷೆ ಒಳಗೆ ಅದಕ್ಕೆ ಡಾಂಬ ರೋಗ ಅಂತ ಕರೀತಾರೆ ಸರ್. ನಮ್ಮ ಹಳ್ಳಿ ಭಾಗದೊಳಗೆ ಡಾಂಬ ರೋಗ ಅಂತ ಕರೀತಾರೆ. ಅದರ ನಿಜವಾದ ಹೆಸರು ತುಕ್ಕು ರೋಗ. ಆ ತುಕ್ಕು ರೋಗ ಶೇಂಗಕ್ಕೆ ಯಾವ ಟೈಮ್ನಲ್ಲಿ ಬರುತ್ತೆ ಅಂದ್ರೆ ಸರ್, ಆ ಶೇಂಗವು ಭೂಮಿಯೊಳಗೆ ಕಾಯನ್ನು ಬಿಡುವಂಥ ಕಾಲದೊಳಗೆ ಮಂಕನ್ನು ಚುಚ್ಚತ್ತಲ್ಲ ಸರ್. ಭೂಮಿಯೊಳಗೆ ಚುಚ್ಚಿದ ಮೇಲೆ ಕಾಯಿಗಳ ಗಾತ್ರ ಚಿಕ್ಕದಿರಬೇಕಾದ್ರೆ ಆ ಕಾಯಿಯೊಳಗೆ ಒಂದು ಕಾಳನ್ನು ತುಂಬಿಕೊಳ್ಳುವಂಥ ಕಾಲದೊಳಗೆ ನೀರಿನ ಅಂಶ ಇಡೋ ಕಾಲದೊಳಗೆ ತುಕ್ಕು ರೋಗ ಬರ್ತಾರೆ. ಆ ತುಕ್ಕು ರೋಗ ಏನು ಮಾಡ್ತಂದ್ರೆ ಅದಕ್ಕೆ ಎಲಿ ಒಳಗೆ ಬರ್ತಾರೆ. ಅದಕ್ಕೆ ಎಲೆ ಚುಕ್ಕೆ ರೋಗ ಅಂತಲೂ ಕರೀತಾರೆ ಸರ್. ಅದು ಸಂಪೂರ್ಣವಾಗಿ ಡಾಂಬೋರ ರೋಗದ ಲಕ್ಷಣ. ಹೇಗೆ ಟಾರ್ ರೂಢಿ ಮೇಲೆ ಹೆಂಗೆ ಕರ್ರಗ ನಾವು ಹಾಕಿದಾಗ ಹಳ್ಳಿ ಭಾಷೆಗಳು ಡಾಂಬೋ ರೋಗ ಅಂತ ಕರೀತಾರೆ. ಆ ರೋಗವನ್ನು ನಿಯಂತ್ರಣ ಮಾಡುತ್ತೆ ಸರ್. ಅದು ನಾವು ಬೀಜೋಪಚಾರ ಮಾಡೋದ್ರಿಂದ ಸಂಪೂರ್ಣವಾಗಿ ಆ ರೋಗವನ್ನು ನಿಯಂತ್ರಣ ಮಾಡಿಸ್ತಾರೆ. ಮುಂದೆ ಆ ಬೀಜದಲ್ಲಿ ಎಣ್ಣೆ ಅಂಶ ಜಾಸ್ತಿ ಬರ್ತಾರೆ, ಕಾಳು ದಪ್ಪ ಆಗುತ್ತೆ, ಶೇಂಗನೂ ದಪ್ಪ ಆಗುತ್ತಾರೆ. ಮುಂದೆ ಬರ್ತಕ್ಕಂಥ ರೋಗಗಳನ್ನು ನಿಯಂತ್ರಣಗೊಳಿಸ್ತೈತಿ. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಮಕ್ಕಳಿಗೆ ಚಿಕ್ಕವರು ಇರ್ಬೇಕಾದ್ರೆ ಹುಟ್ಟಿದ ಮಕ್ಕಳಿಗೆ ಚುಚ್ಚುಮದ್ದುಗಳನ್ನು ಹಾಕಿಸ್ತಾರೆ ಸರ್. ಪೋಲಿಯೋ ಚುಚ್ಚುಮದ್ದುಗಳನ್ನು ಹಾಕ್ಸ್ತಾರೆ, ದಡಾರ ಚುಚ್ಚುಮದ್ದುಗಳನ್ನು ಹಾಕ್ಸ್ತಾರೆ. ಯಾಕೆ ಹಾಕ್ತಾರೆ ಅಂತಂದ್ರೆ, ಮುಂದೆ ಈ ಮಕ್ಕಳಿಗೆ ಪೋಲಿಯೋ ಅಟ್ಯಾಕ್ ಆಗಬಾರ್ದು, ದಡಾರ ಅಟ್ಯಾಕ್ ಆಗಬಾರ್ದು ಅನ್ನುವಂಥ ಕಾರಣದಿಂದ ಆ ಮಕ್ಕಳಿಗೆ ಚುಚ್ಚುಮದ್ದುಗಳನ್ನು ಹಾಕ್ಸ್ತಾರೆ. ಅವು ರೋಗ ನಿರೋಧಕ ಶಕ್ತಿಗಳು ಅಂತ ಕರಿತೀವಿ ಸರ್ ನಮಗೆ. ಅದೇ ರೀತಿಯಾಗಿ ಈ ರೋಗ ನಿರೋಧಕ ಶಕ್ತಿಗಳನ್ನು ನಾವು ಮೊದಲೇ ಬೀಜಕ್ಕೆ ಕೊಟ್ಟುಬಿಟ್ರೆ ಆ ಒಂದು ಬೆಳೆಗಳು ಸಂಪೂರ್ಣವಾಗಿ ಸಮೃದ್ಧವಾಗಿರ್ತಕ್ಕಂಥ ಬೆಳೆಗಳು ಬೆಳೀತೇವೆ ಸರ್. ಹಾಗಾಗಿ ಬೀಜೋಪಚಾರ ಮಾಡ್ಬೇಕು ಸರ್. ಅಂದರೆ ನಮ್ಮ ಪ್ರತಿ ಕೃಷಿ ಮಿತ್ರರು ಯಾವಾಗಲೂ ಯಾವುದೇ ಬೆಳೆ ಬೆಳೆಯುವ ಮುಂಚೆ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ ಅಂತೇಳಿ ತಾವು ಅನುಭವದಿಂದ ಹೇಳ್ತಾ ಇದ್ರಿ ಹನುಮಗೌಡ ಅವರೇ. ನಂತರ ಈ ಬೀಜೋಪಚಾರದ ನಂತರ ಬಿತ್ತನೆ ಯಾವ ರೀತಿ ತಾವು ಮಾಡ್ಕೋತೀರಿ? ಬಿತ್ತನೆ ಸರ್, ನಮ್ಮಲ್ಲಿ 3 ತರದ ಬಿತ್ತನೆಗಳನ್ನು ಮಾಡ್ತಾರೆ ಸರ್. ಕೂರಿಗೆಲೆ ಬಿತ್ತನೆ ಮಾಡ್ತಾರೆ ಸರ್, ರಂಟಿಲೆ ಬಿತ್ತನೆ ಮಾಡ್ತಾರೆ ಸರ್. ಬಿತ್ತನೆ ಮಾಡ್ಬೇಕಾದ್ರೆ ನಮ್ಮಲ್ಲಿ 3 ತರದ ಪದ್ಧತಿ ಒಳಗೆ ನಾವು ಬೀಜವನ್ನು ಟ್ಯಾಕ್ಟರ್ಲೂ ಬಿತ್ತಾರೆ ಸರ್. ಕೂರಿಗೆದು 8-9 ಇಂಚು 10 ಇಂಚು ಅಂತರ ಸಾಲೊಳಗೆ 3 ತಾಳಿನ ಕೂರಿಗೆ 4 ತಾಳಿನ ಕೂರಿಗೆ ಅಂತ ಇರ್ತದೆ ಸರ್. ನಮ್ಮ ಹಿರಿಯರು ನೋಡಿದ್ದು ಆ ಬಿತ್ತನೆಯೊಳಗೂ ಮಾಡ್ತಾರೆ. ಈ ನಾವು ನೀರಾವರಿ ಪದ್ಧತಿ ಒಳಗೆ ಏನು ಮಾಡ್ತೀವಿ ಅಂದ್ರೆ ಸರ್, ರಂಟಿಲೆ ಬೀಜವನ್ನು ಹಾಕ್ತು ಸರ್. ಹಾಕೋ ಕಾಲಕ್ಕೆ ಅದ್ರ ಜೊತೆಯಲ್ಲಿ DAP ಗೊಬ್ಬರ ಮತ್ತು ಹೈಜಿಂಕು ಆನಂತರ ಅದ್ರ ಜೊತೆ ಮಿಕ್ಸ್ ಮಾಡ್ತು ಸರ್. ಮಿಕ್ಸ್ ಮಾಡಿ ಬಿತ್ತುತ್ತು ಸರ್. ಬಿತ್ತಿದ ಮೇಲೆ 1 ಎಕರೆಗೆ ಸುಮಾರು ಎಷ್ಟು ಬೀಜ ಹೋಗುತ್ತೆ ಅಂದ್ರೆ ಸರ್, ನಾವು ಸರಿಯಾಗಿ ಬಿತ್ತನೆ ಮಾಡಿದರೆ 1 ಎಕರೆಗೆ 60-65 ಕೆಜಿ ಬೀಜವನ್ನು ನಾವು ಭೂಮಿಯೊಳಗೆ ಬಿತ್ತನೆ ಮಾಡ್ತೀವಿ ಸರ್. ಬಿತ್ತನೆ ಮಾಡಿ ಅದನ್ನು ಸಂಪೂರ್ಣವಾಗಿ ಮಣ್ಣಿನಿಂದ ಹಿಂದೆ ಪೊಳೆ ಆಡಿ ಮುಚ್ಚುತ್ತು ಸರ್. ಮುಚ್ಚಿ ನಾವು ನೀರು ಆಯಿಸೋದಕ್ಕೆ ಬೋಧನ ಹೊಡಿತೀವಿ ಸರ್. ಪಟ್ಟೆ ಅಂತ ಕರಿತೀವಿ ನಮ್ಮ ಕಡೆಗೆ ಸರ್. ಬೋಧನ ಮಾಡಿ ಅದರೊಳಗೆ ನೀರನ್ನು ಆಯಿಸ್ತು ಸರ್. ಆಯಿಸಿದ ಮೇಲೆ ಬೆಳೆ ಹುಟ್ಟಿದ ಮೇಲೆ 20-25 ದಿವಸ ಸಂಪೂರ್ಣವಾಗಿ ಬೆಳೆ ಬಂದಮೇಲೆ ಅದಕ್ಕೆ ಸಣ್ಣ ಪುಟ್ಟ ರೋಗಗಳು ಕಾಣಿಸ್ಕೊಳ್ತವೆ ಸರ್. ಸಣ್ಣ ಪುಟ್ಟ ರೋಗಗಳು ಎಲೆ ಸುರುಳಿ ರೋಗ ಅಂತ ಬರುತ್ತೆ ಸರ್. ಅದು ಎಲೆ ಸುರುಳಿ ರೋಗ ಅಂದರೆ ಅದು ಎಲೆಯನ್ನು ಸುತ್ತರಿತೆ ಸರ್. ಅದು ಸುತ್ತಿ ಬಿಡುತ್ತೆ, ಅದರೊಳಗೆ ಸಣ್ಣದೊಂದು ಮೊಟ್ಟೆ ಇರ್ತೈತೆ ರೀ, ಆ ಮೊಟ್ಟೆನ ಮರಿಯಾಗಿಬಿಡುತ್ತೆ ಸರ್. ಅದಕ್ಕೆ ನಾವು ಔಷಧೋಪಚಾರಗಳನ್ನು ಪ್ರಾರಂಭವಾಗಿ ಇವತ್ತಿನ ಒಂದು ದುನಿಯಾದೊಳಗೆ ಅನೇಕ ಕಂಪ್ನಿಗಳು ಔಷಧೋಪಚಾರಗಳನ್ನು ಮಾಡಿದ್ದು ಸರ್. ಅವರವ್ರಿಗೆ ತಮಗೆ ಇಷ್ಟವಾಗಿರ್ತಕ್ಕಂಥ ಔಷಧಿಗಳನ್ನು ತಂದು ಹೊಡಿತಾರೆ. ಅದನ್ನು ನಾವು ಹಳೆಯ ಪದ್ಧತಿ ಒಳಗೆ ಹೊಡಿತಕ್ಕಂಥದ್ದು ಮೊನೋಕ್ರೋಟಾಪಾಸು ಅಂತಕ್ಕಂಥ ಔಷಧಿ ಸರ್. ಅದನ್ನು ಆ ಔಷಧಿಯನ್ನು ನಾವು ಸಿಂಪರಣೆ ಮಾಡ್ತೀವಿ ಸರ್ ಮೊದಲಿಗೆ. ಆನಂತರ ಸ್ವಲ್ಪ ದಿವಸ ಬಿಟ್ಟ ಮೇಲೆ ಒಂದು ಕಳೆ ತೆಗ್ತು ಸರ್. ಅದನ್ನು ಅಲ್ಲಿ ಕಸ ಬರ್ತಾರೆ, ಕಸವನ್ನು ಕೀಳಿಸ್ತು ಸರ್. ಕೀಳಿಸಿ ಮತ್ತೆ ನೀರು ಬಿಟ್ಟು ಮತ್ತೆ ಅದು ಮುಂದೆ ಬರ್ತಕ್ಕಂಥ ರೋಗಗಳನ್ನು ನೋಡಿಕೊಂಡು ಅದಕ್ಕೆ ಶೇಂಗಾಕ್ಕೆ ಒಂದು ಬೆಂಕಿ ರೋಗ ಅಂತ ಬರ್ತಾರೆ. ಅದಕ್ಕೆ ಬೆಂಕಿ ರೋಗ ಅಂತಂದ್ರೆ ಅದು ಎಲ್ಲಿ ಬಿದ್ದಿರ್ತಾ ಅದೆಲ್ಲ ಭಾಗವಷ್ಟು ಕೆಂಪಾಗಿ ಅದೆಲ್ಲ ಹಬ್ಕೊಂತ ಹೋಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಶೇಂಗಾ ಹುಳ ಕಾಳು ಕಟ್ಟಿದ ಮೇಲೆ ಒಂದು ಸೈನಿಕ ಹುಳ ಅಂತ ಬರ್ತಾರೆ. ಮೊನ್ನೆ ನಿಮಗೆಲ್ಲ ಗೊತ್ತಿರ್ಬೋದು ಸರ್, ಮೆಕ್ಕೆಜೋಳಕ್ಕೆ ಸೈನಿಕ ಹುಳ ಬಂದಿತ್ತು ಸರ್, ಮೆಕ್ಕೆಜೋಳಕ್ಕೂ ಬಂದಿತ್ತು ಸರ್, ಅದು ಆ ಸೈನಿಕ ಹುಳನ ಬರ್ಸ್ತಾರೆ ಶೇಂಗಕ್ಕೆ. ಆ ಸೈನಿಕ ಹುಳದ ಒಂದು ವಿಶೇಷತೆ ಏನಂದ್ರೆ ಸರ್, ಅದು ಹಗಲಿ ಹೊತ್ತಿನಲ್ಲಿ ಅದು ಬೆಳೆಗಳನ್ನು ಮೇಯೋದಿಲ್ಲ ಸರ್. ಅದು ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳೋದಕ್ಕಿಂತ ಮುಂಚೆ ಅದು ಎಲೆಗಳನ್ನು ತಿನ್ನುತ್ತೆ ಸರ್. ಸೂರ್ಯನ ಕಿರಣಗಳು ಸ್ಪರ್ಶ ಆದ ತಕ್ಷಣ ಅದು ಭೂಮಿಯೊಳಗೆ ಏನು ಮಾಡ್ತಾರೆ, ಭೂಮಿಯೊಳಗೆ ತೇವಸಿರ್ತಾರೆ ಸರ್. ತೇವಸ್ದೊಳಗೆ ಅದು ಗೆಬ್ರಿಕೊಂಡು ಅದ್ರ ಹುಳ ಮಣ್ಣೊಳಗೆ ಕುಂತ್ಕೊಂಡ್ಬಿಡ್ತಾರೆ. ಅದು ಮತ್ತೆ ರಾತ್ರಿ ಟೈಮ್ನೊಳಗೆ ಬಂದು ಆ ಹುಳ ಮೇಯ್ದೆ ಸರ್. ನಾವೇನು ಮಾಡ್ಬೇಕು ರೈತರು, ರಾತ್ರಿ ಟೈಮ್ನೊಳಗೆ ಆ ಸೈನಿಕ ಹುಳವನ್ನು ನಾವು ಸಂಪೂರ್ಣವಾಗಿ ನಾಶ ಪಡಿಸ್ಬೇಕಂತಂದ್ರೆ ಮೊನೋಕ್ರೋಟಪಾಸ್ ಔಷಧಿ, ನೆಲ್ಲು ತವಡು, ಜೊತೆಯಲ್ಲಿ ಬೆಲ್ಲ, ಜಿಗಟಾದ ಬೆಲ್ಲ, ಹಳೆಯ ಬೆಲ್ಲ, ಮೂರನ್ನು ಮಿಕ್ಸ್ ಮಾಡಿ ರಾತ್ರಿ ಟೈಮ್ನೊಳಗೆ ಆ ಹೊಲದೊಳಗೆ ಉಂಡಿ ಉಂಡಿ ಉಂಡಿ ಉಂಡಿ ಉಂಡಿ ಮಾಡಿ ಹೊಲದೊಳಗೆ ಹೊಗೆದು ಬಂದ್ಬಿಟ್ರೆ ಅದು ಏನಾಗುತ್ತೆ ಸರ್, ಸಂಪೂರ್ಣ ಹೊಲದೊಳಗೆ ಹಾಕಿ ಬಂದ್ಬಿಟ್ರೆ ರಾತ್ರಿ ಬಂದು ಅದು ಹುಳ ಏನು ಮಾಡ್ತಾರೆ ಅಂದ್ರೆ ಮೇಯ್ತೆ ಸರ್. ಅದನ್ನು ಆ ಹುಳ ಆ ಗಿಡವನ್ನು ಮೇಯ ಬಂದಾಗ ಆ ಬೆಲ್ಲದ ಅಂಶ ಸಿಗಿರ್ತಲ್ರಿ, ಆ ಸಿ ಅಂಶಕ್ಕೆ ಬಂದು ತಿಂದು ಅದು ಸಾಯ್ದೆ ಸರ್. ಅದನ್ನು ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಶೇಂಗಾ ಬೆಳೆ ಸಂಪೂರ್ಣವಾಗಿ ನಾಶಗೊಳ್ಳುತ್ತೆ ಸರ್. ಅದು ಗೌಡ್ರಿ ಇಲ್ಲಿ ಒಂದು ಮಾತು ಹೇಳಬೇಕಂತಂದ್ರೆ ನಮ್ಮ ರೈತರು ಗಮನಿಸಬೇಕು, ಸೈನಿಕ ಹುಳು ಯಾವಾಗಲೂ ಒಂಟಿಯಾಗಿ ನಾಶ ಮಾಡೋದಿಲ್ಲ, ಅದಕ್ಕೆ ಸೈನಿಕ ಹುಳು ಅಂತಾರೆ. ಸಾವಿರಾರು ಸೈನಿಕ ಹುಳುಗಳು ಒಂದು ಹೊಲದಿಂದ ಮೈಕೋತ ಹೋಗ್ಬಿಡ್ತಾವೆ. ಹೀಗಾಗಿ ಯಾವ ರೀತಿ ಸೈನಿಕರು ಯುದ್ಧದೊಳಗೆ ಒಂದು ಗಡಿಯಿಂದ ಇನ್ನೊಂದು ಗಡಿಗೆ ಹೆಂಗೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾರೋ ಹಾಗೆ ಈ ಹುಳುಗಳು ಕೂಡ ಹೋಗ್ತಾವೆ. ಈಗ ನೀವೇನು ಹೇಳಿದ್ರಿ, ಇದು ಒಂದು ಒಳ್ಳೆ ಔಷಧ, ಯಾಕಂದರೆ ಬೆಲ್ಲ ಮಿಶ್ರಣ ಮಾಡಿ ಅದನ್ನು ಹೊಲದಲ್ಲಿ ಉಂಡೆ ಮಾಡಿ ನಾವು ಚಿಮ್ಕಿಸಿದ್ರೆ ರಾತ್ರಿ ಎಲ್ಲ ಅದನ್ನು ಮೇಯ್ದು ಸೈನಿಕ ಹುಳುವನ್ನು ನಾಶ ಮಾಡ್ಬೋದು ಅಂತ ಹೇಳಿದ್ರಿ. ಇದು ನಿಜವಾಗ್ಲೂ ಒಂದು ಒಳ್ಳೆಯ ಅನುಭವ. ಇದರಲ್ಲಿ ನಮ್ಮ ರೈತರು ಇನ್ನೇನು ಮಾಡ್ಬೋದು ಅಂತಂದರೆ ಹೊಲದ ಬದುಗಳಲ್ಲಿ ಒಂದು ಸಣ್ಣದಾಗಿ ಒಂದು ಕಂದಕ ಮಾಡಿ ಅಲ್ಲಿ ಕೂಡ ಈ ಔಷಧ ಹಾಕಿಟ್ರೆ ಅವು ದಾಟಿನೇ ಬರೋದಿಲ್ಲ, ಅಲ್ಲೇ ಮೇಯ್ತಾವೆ, ಅಲ್ಲೇ ಸಾಯ್ಬಿಡ್ತಾವೆ. ಆ ಥರನೂ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ. ಈಗ ಈ ಸೈನಿಕ ಹುಳುವಿನ ನಿಯಂತ್ರಣದ ಬಗ್ಗೆ ಹೇಳಿದ್ರಿ. ಈಗ ಒಂದು ಹಂತ ಬಂದ ನಂತರ ಈಗ ಕಟಾವುಗಿಂತ ಮುಂಚೆ ಇದು ನೀರು ಕೊಡೋದಾಗಲಿ ಅಥವಾ ಪೋಷಕಾಂಶಗಳನ್ನು ಕೊಡೋದಾಗಲಿ ಯಾವ ರೀತಿ ನೀವು ಅದನ್ನು ಪಾಲಿಸ್ತೀರಿ? ಅದು ನೀರು ಕೊಡೋದು ಭೂಮಿ ಮೇಲೆ ಹೋಗುತ್ತೆ ಸರ್. ಕೆಂಪು ಭೂಮಿ ಆದರೆ ಬಿತ್ತನೆ ಮಾಡಿ 25 ದಿವಸಕ್ಕೆ ಪ್ರಥಮವಾಗಿ ನೀರನ್ನು ಕೊಡ್ತೀವಿ ಸರ್. ನಾವು ಆ ಪೂರ್ತಿ ಸಂಪೂರ್ಣ ಶೇಂಗಾ ಬೆಳೆ ಬರೋದಕ್ಕೆ 4 ತಿಂಗಳು ಬೇಕು ಸರ್. ಸುಮಾರು 3 ತಿಂಗಳು 15 ದಿವಸ ಬೇಕು ಸರ್. 3 ತಿಂಗಳು 20 ದಿವಸದವರೆಗೆ ನಾವು ಶೇಂಗಾ ಬೆಳೆನ ಕೀಳೋಕ್ಕಾಗಲ್ಲ ಸರ್. 4 ತಿಂಗಳು ತುಂಬೋದ್ರೊಳಗೆ 1-10 ದಿವಸದೊಳಗೆ ಶೇಂಗಾ ನಾವು ಕೀಳ್ತೀವಿ ಸರ್. ಆ ಕೀಳೋದಕ್ಕಿಂತ ಪೂರ್ವದೊಳಗೆ ನಾವು ಕೆಂಪು ಭೂಮಿ ಆದರೆ ಅದಕ್ಕೆ ಸುಮಾರು 7-8 ನೀರು ಬೇಕಾಗುತ್ತೆ ಸರ್. ಅದಕ್ಕೆ 7-8 ನೀರು ಆಯಿಸಿದವರೆಗೂ ನಮ್ಮ ಶೇಂಗಾ ಬರೋಂಗಿಲ್ಲ ಸರ್. ಎಷ್ಟು ದಿವ್ಸಕ್ಕೆ ಒಂದ್ಸಲ ನೀರು ಕೊಡ್ಬೇಕಂದ್ರೆ ಸರ್, ಸುಮಾರು 8-10 ದಿವಸಕ್ಕೆ ಒಂದ್ಸರ್ತಿ ನಾವು ನೀರು ಕೊಡಲೇಬೇಕು ಸರ್. ಯಾಕಂದರೆ ಇದು ಇನ್ಮೇಲೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗೋದ್ರಿಂದ ತೇವಾಂಶ ಕಡಿಮೆ ಹಾಕ್ಕೊಂತ ಹೋಗುತ್ತೆ ಸರ್. ಬಿಸಿಲಿಗೆ ನೀರು ಆಯಿಸಿರ್ತಕ್ಕಂಥ ನೀರು ಸುಟ್ಟು ಅದರಲ್ಲಿ 60% ನೀರು ಭೂಮಿಗೆ ಸೂರ್ಯನ ಕಿರಣಗಳಿಗೆ ಸುಟ್ಟು ಹಾವೆಯಾಗಿ ಹೋಗ್ಬಿಡ್ತಾರೆ. 40% ಭೂಮಿಗೆ ಮಾತ್ರ ಆ ಬೆಳೆಗಳಿಗೆ ಮಾತ್ರ ನೀರು ಉಳಿಯೋದ್ರಿಂದ ಸುಮಾರು 8-10 ದಿವಸಕ್ಕೆ ನಾವು ನೀರನ್ನು ಕೊಡಬೇಕಾಗುತ್ತೆ ಸರ್. ಅದೇ ನಾವು ಮಳೆಗಾಲದಲ್ಲಿ ಆದರೆ 15 ದಿವಸಕ್ಕಾಗಲಿ ಅಥವಾ 14 ದಿವಸಕ್ಕಾಗಲಿ ನೀರು ಕೊಟ್ಟರೂ ನಡೀತಿತ್ತು ಸರ್. ಈ ಬ್ಯಾಸಿಗೆ ಟೈಮ್ ಆಗೋದ್ರಿಂದ ನೀರು ಸುಮಾರು 7-8 ನೀರು ಕನಿಷ್ಠವಾಗಿ ನಾವು ಹಾಯಿಸಲೇಬೇಕು ಸರ್. ಇದು ಕೆಂಪು ಮಣ್ಣಿನ ಭೂಮಿಗೆ ಆದರೆ, ಇನ್ನು ಕಪ್ಪು ಮಣ್ಣಿನ ಭೂಮಿ ಆದರೆ 4-5 ನೀರು ಕೊಟ್ಟುಬಿಟ್ರೆ ಬೆಳೆ ಬಂದ್ಬಿಡುತ್ತೆ ಸರ್. ಯಾಕಂತ ಕೇಳಿದ್ರೆ ಸರ್, ಕಪ್ಪು ಮಣ್ಣಿನಲ್ಲಿ ಜೇಡಿ ಮಣ್ಣು ಇರುತ್ತಲ್ಲ ಸರ್, ಅದು ಜೇಡಿನ ಮಣ್ಣಿನಲ್ಲಿ ನೀರನ್ನು ಹಿಡಿದು ಇಟ್ಟುಕೊಳ್ಳುವಂತಹ ಕಣಗಳು ಜಾಸ್ತಿ ಇರ್ತವೆ ಸರ್. ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಕಣಗಳು ಜಾಸ್ತಿ ಇರ್ತವೆ. ಆ ಭೂಮಿ ಬೇಗನೆ ನಮಗೆ ಬಿಸಿಲಿನ ಶಾಖಕ್ಕೆ ಆರೋದಿಲ್ಲ ಸರ್. ಸುಮಾರು 13-14 ದಿವಸಕ್ಕೆ ಒಂದು ಸರ ನೀರು ಕೊಟ್ಟರೂ ಅದು 4-5 ನೀರಿನೊಳಗೆ ಆ ಭೂಮಿಯೊಳಗೆ ನಾವು ಶೇಂಗಾವನ್ನು ಬೆಳ್ಕೋಬೋದು ಸರ್. ಸುಮಾರು ನಮಗೆ ಇಳುವರಿ ಎಷ್ಟು ಬರುತ್ತೆ ಅಂದ್ರೆ ಸರ್, ಅಂದಾಜು ನಮ್ಮ ಒಂದು ರೈತಾಪಿಯ ಒಂದು ಇದರೊಳಗೆ ನಾವು ಇಲ್ಲಿ ಚೀಲದ ಲೆಕ್ಕ ಹೇಳ್ತೀವಿ ಸರ್. ನಮ್ಮಲ್ಲಿ 1 ಎಕರೆಗೆ 35-40 ಚೀಲದವರೆಗೆ ನಾವು ಶೇಂಗಾವನ್ನು ಬೆಳಿಬೋದು. 1 ಚೀಲ ಎವರೇಜ್ ನಾವು ತೆಗೆದುಕೊಂಡಾಗ 35-40 ಚೀಲ ಒಂದು ತೂಕ ಬರ್ಸ್ತಾರೆ. ಆ ತೂಕವನ್ನು ನಾವು ಪೂರ್ತಿ ಕ್ಯಾಲ್ಕುಲೇಟ್ ಮಾಡಿದಾಗ 12-13 ಕ್ವಿಂಟಲ್ವರೆಗೂ ನಾವು ಶೇಂಗಾವನ್ನು ಬೆಳಿಬೋದು ಸರ್, 1 ಎಕರೆದಲ್ಲಿ ಸರ್. ಇನ್ನೊಂದು, ನಾವು ಶೇಂಗಾ ಹಾಕೋದ್ರಿಂದ ಭೂಮಿಗೆ ಏನು ಲಾಭ ಆಗುತ್ತೆ ಅಂದರೆ ಸರ್, ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಸರ್. ಶೇಂಗಾ ಭೂಮಿಯ ಫಲವತ್ತೆ ಏಕದಳ ಧಾನ್ಯ ಸರ್, ಅದು ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಸರ್. ಶೇಂಗಾವನ್ನು ಕೀಳುವಂಥ ಕಾಲದೊಳಗೆ ಕೆಳಗಿನ 4 ಎಲೆಗಳು ಸಂಪೂರ್ಣವಾಗಿ ಒಣಗೋದ್ರಿಂದ ಆ ಎಲೆಗಳನ್ನು ಕೀಳುವಂಥ ಕಾಲ ಉದುರುತ್ತೋ ಸರ್ ಭೂಮಿಯೊಳಗೆ. ಅದು ಒಟ್ಟಿಗೆ ಗೊಬ್ಬರ ಕೊಟ್ಟೋದಕ್ಕಿಂತ ಹೆಚ್ಚಿನ ರೀತಿ ಒಳಗಾಗುತ್ತೆ ಸರ್. ಹಾಗಾಗಿ ಶೇಂಗಾ ಬೆಳೆಯನ್ನು ನಾವು ಯಾಕೆ ಬಿಡಬೇಕಂದ್ರೆ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ, ಮತ್ತು ಆ ಬಂದಿರತಕ್ಕಂಥ ಒಟ್ಟೇನಿದೆಯಲ್ಲ ಸರ್, ದನಕರುಗಳಿಗೆ ಉತ್ತಮವಾದ ಆಹಾರಗಳಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಆಹಾರ ಅಂದರೆ ಶೇಂಗಾ ಬೆಳೆ ಆಹಾರ ಸರ್. ನಾವು ಇವತ್ತು ರೈತರು ಲಾಭ ಎಷ್ಟಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಸರ್. ಆದರೆ ನಮ್ಮಲ್ಲಿ ನಮ್ಮ ರೈತಾಪಿ ಕುಟುಂಬದ ಹಳ್ಳಿ ಒಳಗೆ ಪ್ರತಿಯೊಬ್ಬರ ಮನೆಗೆ 2 ಎತ್ತದು ಸರ್. ಪ್ರತಿಯೊಬ್ಬರ ಮನೆಗೆ ಎರಡು ಆಕಳದ ಸರ. ನಾವು ಎತ್ತಿಗೆ ಹಾಕಿದ್ರೆ ಎತ್ತು ದಷ್ಟಪುಷ್ಟ ಆಗ್ತದೆ ಸರ, ನಮ್ಮ ಭೂಮಿ ಉಳನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ. ಆಕಳಿಗಳಿಗೆ ಹಾಕಿದ್ರೆ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಸರ. ಹಾಗಾಗಿ ಆ ಹೊಟ್ಟಿನವನ್ನು ಉದ್ದೇಶ ಇಟ್ಟುಕೊಂಡು ನಾವು ಶೇಂಗಾ ಹಾಕ್ತೀವಿ ಸರ. ಆದ್ದರಿಂದ ಹೆಚ್ಚಿನ ಇಳುವರಿನೂ ಬರುತ್ತೆ ಸರ, ನಮಗೆ ಲಾಭನೂ ಒಳ್ಳೆಯ ದೊಡ್ಡ ಲಾಭ ಆಗುತ್ತೆ ಸರ. ಯಾಕಂದರೆ ಒಂದು ಎಕರೆಕ ಕ್ವಿಂಟಲ್ಗೆ 5,000 ರೂಪಾಯಿ ಶೇಂಗಾವನ್ನು ಹಿಡ್ಕೊಂಡ್ರೆ ಸಹಿತ ಸುಮಾರು 60-70,000 ರೂಪಾಯಿ ನಮಗೆ ಶೇಂಗಾವನ್ನು ನಾವು ಒಂದು ಎಕರೆ ಭೂಮಿಯಲ್ಲಿ ನಾವು ಬೆಳಿಬೋದು ಸರ್. ಇವಾಗ ಗೌಡ, ನೀವು ಈ ವರ್ಷನೂ ಶೇಂಗಾ ಮಾಡಿರಿ, ಸುಮಾರು ಎಷ್ಟು ಎಕರೆ ಶೇಂಗಾ ಮಾಡಿದ್ದೀರಿ? ಈ ವರ್ಷ ಒಂದು 6-7 ಕ್ವಿಂಟಲ್ ಶೇಂಗಾ ಬಿತ್ತಿದ್ದೀನಿ ಸರ್. ಇವಾಗಲೇ ಇನ್ನೂ ಬಿತ್ತಾ ಇದ್ದೀನಿ ಸರ್. ನಾನು ಅಂದರೆ ಅದು ಒಂದು ಸೀಸನ್ ಐತೆ ಸರ್. ನವೆಂಬರು, ಡಿಸೆಂಬರು, ಜನವರಿ ಲಾಸ್ಟ್ ನಾವು ಶೇಂಗಾ ಬಿತ್ತುವಂಥ ಒಂದು ಅವಧಿ. ಅದ್ರ ಮೇಲೆ ಹಾಕಿದ್ರೆ ಆ ಶೇಂಗಾದ ಈ ಹೂಗಳೇನು ಬಿಡ್ತಾವಲ್ಲ ಸರ, ಬಿಸಿಲಿನ ಒಂದು ಶಾಖದ ಇದಕ್ಕೆ ಉದುರಿ ಹೋಗ್ತಾವೆ ಸರ. ಈ ಚಳಿಗಾಲದೊಳಗೆ ನಾವು ಶೇಂಗಾವನ್ನು ಬಿತ್ತಿಬಿಟ್ರೆ ಜಾಸ್ತಿ ಇಳುವರಿ ಬರುತ್ತೆ ಸರ್. ಒಂದು ಗಿಡಕ್ಕೆ ಸುಮಾರು 100-150 ತನಕ ಶೇಂಗಾದ ಕಾಯಿಗಳು ಬರ್ತವೆ ಸರ್. ನಾವು ಕಿತ್ತು ನೋಡಿದಾಗ ಆ ಕಾಯಿ ಎಣಿಕೆ ಮಾಡ್ತೀವಿ ಸರ್. ನಾವು 25 ಏನು 30 ಒಂದು 50 50 ಮೇಲೆ ಬಂತಂದ್ರೆ ನಾವು ಅದ್ರ ಮೇಲೆ ಇಳುವರಿ ಕ್ಯಾಲ್ಕುಲೇಷನ್ ಹಾಕೊಂಡ್ಬಿಡ್ತೀವಿ ಸರ್. ಇಷ್ಟು ಒಂದು ಎಕರೆಗೆ ಇಷ್ಟು ಕ್ವಿಂಟಲ್ ನಮ್ಮ ಶೇಂಗಾ ಆಗ್ತಾವೆ ಅಂತೇಳಿ ಕಾಮನ್ನಾಗಿ ಎಲ್ಲ ರೈತರು ಅದನ್ನು ಒಂದು ತಿಳುವಳಿಕೆ ಇದೆ ಸರ್. ಅದನ್ನೆಲ್ಲ ಒಂದು ಲೆಕ್ಕ ಮಾಡಿಕೊಂಡು ಅದ್ರ ಮೇಲೆ ಇದು ಮಾಡ್ತಾರೆ ಸರ್ ಅದನ್ನು. ಈಗ ನೀವು ಅದ್ರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ರೈತರು ಯಾವ ತಳಿಯ ಬೀಜ ಬಿತ್ತನೆ ಮಾಡ್ತೀರಿ ಶೇಂಗಾ ಬೆಳೆಗಾಗಿ? ಸರ್ ನಾವು ಇನ್ನೂ ಹೇಳಬೇಕಂದ್ರೆ ಸರ್, ನಮ್ಮ ರೈತರಿಗೆ ಬೀಜೋಪಚಾರ ಮಾಡೋದು ಗೊತ್ತಿಲ್ಲ ಸರ್. ಬೀಜೋಪಚಾರ ಮಾಡೋದನ್ನು ಯಾವ ಬೆಳೆನೂ ನಾವು ಬಿತ್ತಬಾರ ಸರ್. ಮಾರ್ಕೆಟ್ಲಿಂದ ಯಾವುದೇ ಬೀಜವನ್ನು ತೆಗೆದುಕೊಳ್ಬಾರ ಸರ್. ನಾವು ಬೀಜೋಪಚಾರ ಮಾಡಲೇಬೇಕು ಸರ್. ಬೀಜೋಪಚಾರ ಅಂತಕ್ಕಂಥದ್ದು ಭಾಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಸರ್. ಅದು ಮುಂದೆ ಬರ್ತಕ್ಕಂಥ ರೋಗಗಳನ್ನು ಎಲ್ಲ ರೋಗಗಳನ್ನು ಕಂಟ್ರೋಲ್ ಮಾಡ್ತಾರೆ ಸರ್. ಅದಕ್ಕಾಗಿ ಬೀಜೋಪಚಾರ ಮಾಡ್ಬೇಕು ಸರ್. ಎರೆಹುಳ ಗೊಬ್ಬರವನ್ನು ಯಾವುದೇ ಬೆಳೆ ಬೆಳೆ ಸರ್, ಎರೆಹುಳ ಗೊಬ್ಬರವನ್ನು ಮಾತ್ರ ನಾವು ಉಪಯೋಗ ಮಾಡೋದು ಮಾತ್ರ ಯಾವತ್ತಿಗೆ ಬಿಡಬಾರ ಸರ್. ಒಂದು ಎಕರೆಕ ಸುಮಾರು 5-6 ಕ್ವಿಂಟಲ್ ಎರೆಹುಳ ಗೊಬ್ಬರ, ಬರೀ 100 ರೂಪಾಯಿಗೆ ಒಂದು ಚೀಲ ಎರೆಹುಳ ಗೊಬ್ಬರ ಸಿಗುತ್ತೆ ಸರ್. ಸರ್ಕಾರದಿಂದ ನಮಗೆ 100 ರೂಪಾಯಿಗೆ ಒಂದು ಚೀಲ ಎರೆಹುಳ ಗೊಬ್ಬರ ಸಿಗುತ್ತೆ ಸರ್. ಆ ಎರೆಹುಳ ಗೊಬ್ಬರ ಹಾಕೋದ್ರಿಂದ ನಾವು ಭೂಮಿಯೊಳಗೆ ಎರೆಹುಳ ಬಿಟ್ಟಂಗೆ ಆಗುತ್ತೆ ಸರ್. ಅದನ್ನು ನಾವು ಭೂಮಿಯನ್ನು ಬಿತ್ತುವಂಥ ಕಾಲದೊಳಗೆ ಕಸ ಇರ್ತಾರ, ಅದು ಕಸ ಸತ್ತೋಗ್ಬಿಟ್ಟಿರ್ತೈತಿ, ಅವನ್ನೆಲ್ಲವನ್ನು ತಿಂದು ನಮಗೆ ಆ ಭೂಮಿ ಫಲವತ್ತತೆ ಮಾಡಿಕೊಡ್ತಾರೆ. ಅದ್ರ ಜೊತೆಯಲ್ಲಿ ಇನ್ನೂ ಒಂದು ಜಿಪ್ಸಮ್ ಅಂತ ಒಂದು ಔಷಧಿ ಸಿಗುತ್ತೆ ಸರ್, ಪುಡಿ ಸಿಗುತ್ತೆ ರೀ, ನಮ್ಮ ರೈತರಲ್ಲಿ ಹಾಕ್ತಾರೆ ಸರ್ ಅದನ್ನು. ಆ ಜಿಪ್ಸಮ್ ಯಾಕೆ ಹಾಕ್ಬೇಕಂದ್ರೆ ಈ ಬ್ಯಾಸಿಗೆ ಟೈಮ್ನೊಳಗೆ ಭೂಮಿಯೊಳಗೆ ತೇವಾಂಶನ ಹಿಡಿದುಕೊಳ್ಳುತ್ತೆ ಸರ್. ಅದು ಆ ಜಿಪ್ಸಮ್ ಇನ್ನೊಂದು ಅಂಶ ಸುಣ್ಣ ಅಂತ ಕರೀತಾರೆ ಸರ್. ಅದಕ್ಕೆ ಅದರಲ್ಲಿ ಬೇರೆ ಬೇರೆ ಔಷಧಿಗಳು ಮಿಕ್ಸ್ ಆಗಿರ್ತವ್ರು, ಅದನ್ನು ಹಾಕೋದ್ರಿಂದ ಅದು ಭೂಮಿಯ ತೇವಾಂಶ ಹಿಡಿದಿಟ್ಕೊಳ್ತದೆ ಸರ್. ಭೂಮಿಯನ್ನು ಮೆತ್ತಗೆ ಮಾಡ್ತಾರೆ, ಭೂಮಿಯನ್ನು ಮೆತ್ತಗೆ ಮಾಡಿ ಭೂಮಿ ಹಳ್ಳಂಗೆ ಮಾಡ್ತಾರೆ ಅದನ್ನು. ಹಾಗಾಗಿ ಭೂಮಿ ಹೆಂಗೆ ಸೊಡ್ಲಾಗುತ್ತೆ ಹಂಗೆ ಶೇಂಗಾದ ಕಾಯಿಗಳು ಅದರೊಳಗೆ ಇಳ್ಕೊಂತ ಸರ್. ಯಾಕಂದ್ರೆ ಭೂಮಿ ಒಳಗೆ ಬೆಳೀತಕ್ಕಂಥ ಬೆಳೆ, ಭೂಮಿ ಮೇಲೆ ಬೆಳೀತಕ್ಕಂಥ ಬೆಳೆಗಳು ಭಾಳದ ಸರ್. ಭೂಮಿ ಒಳಗೆ ಬೆಳೀತಕ್ಕಂಥ ಬೆಳೆಗಳು ಬೇರೆ, ಭೂಮಿ ಮೇಲೆ ಬೆಳೀತಕ್ಕಂಥ ಬೆಳೆಗಳು ಕಣ್ಣಿಗೆ ಕಾಣ್ತವೆ ಸರ್. ಭೂಮಿ ಒಳಗಿರ್ತಕ್ಕಂಥ ಬೆಳೆಗಳು ಕಣ್ಣಿಗೆ ಕಾಣಲ್ಲ. ಅವನು ಕಿತ್ತು ನೋಡಿದಾಗ ಅದರೊಳಗಿರ್ತಕ್ಕಂಥ ರೋಗಗಳು ಏನಿಷ್ಟದವು, ಅದರೊಳಗಿರ್ತಕ್ಕಂಥ ಕಾಯಿಗಳು ಎಷ್ಟದವು, ಹೂಗಳು ಎಷ್ಟದವು ಅನ್ನೋ ಗೊತ್ತಾಗೋ ಸರ್. ಅಲ್ಲಿ ಮಟ್ಟ ನಮಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ಯಾವುದೇ ಬೆಳೆಯನ್ನೇ ಬೆಳೀಲಿ ಮೊದಲು ಭೂಮಿಯನ್ನು ಚೆನ್ನಾಗಿ ಅದ ಮಾಡಿಕೊಂಡು ಭೂಮಿಗೆ ಏನು ಬೇಕಾಗಿರುತ್ತೆ, ಯಾವ ಅಂಶ ಭೂಮಿ ಒಳಗೆ ಕಡಿಮೆ ಇರ್ತದೆ ಆ ಅಂಶವನ್ನು ಭೂಮಿಗೆ ಕೊಟ್ಟು ನಾವು ಬಿತ್ತನೆ ಮಾಡೋದ್ರಿಂದ ಒಳ್ಳೆಯ ಬೆಳೆಯನ್ನು ಬೆಳಿಬೋದು ಸರ್. ಅದರಲ್ಲಿ ನಾವು ರೈತರು ಸಂಪೂರ್ಣವಾಗಿ ಯಶಸ್ವಿ ಆಗ್ಬೋದು ಅಂತ ನಾನು ಹೇಳ್ತೀನಿ ಸರ್. ಇದ್ರ ಜೊತೆಗೆ ನಾನು ಕೇಳಿದ ಪ್ರಶ್ನೆ, ಯಾವ ತಳಿಯ ಶೇಂಗಾ ಬೀಜವನ್ನು ನೀವು ತಾವು ಬಳಸ್ತೀರಿ? ಶೇಂಗಾದೊಳಗೆ ತಳಿಗಳು ಅಂತ ಹೇಳಿದ್ರೆ ಮಾರ್ಡೂರು ಶೇಂಗಾ ಅಂತ ಒಂದು ಇದೆ ಸರ್. ಅದನ್ನು ಹೊರವಲದ ಬೆಳೀತಾರೆ ಸರ್, ಮಳೆ ಆಶ್ರಿತದೊಳಗೆ ಬೆಳೀತಾರೆ, ನಮ್ಮ ನೀರಾವರಿ ಬೆಳೆಗಲ್ಲ. ಶೇಂಗಾದೊಳಗೆ ಕಾಮನಾಗಿ ಒಂದೇ ತಳಿ ಇರೋದು ಸರ್. ಅದರೊಳಗೆ ತಳಿಗಳು ಭಾಳ ತಳಿಗಳು ಬರೋಂಗಿಲ್ಲ ಸರ್. ಅದರೊಳಗೆ ಮರಡೂರು ಶೇಂಗಾ ಅಂತೇಳಿ ಹಬ್ಬ ಶೇಂಗಾ ಅಂತ ಕರೀತಾರೆ ಅದನ್ನು. ಅದನ್ನು ನಮ್ಮ ಹೊರವಲದ ರೈತರು ಬಿತ್ತಾರೆ ಸರ್. ಅದನ್ನು ಅದು ಈ ಟೈಮ್ನಾಗಲ್ಲ ಸರ್, ಅದು ಮಳೆಗಾಲ ಸ್ಟಾರ್ಟ್ ಆಗಿ ಮೇ ಜೂನ್ದೊಳಗೆ ಅದನ್ನು ಹಾಕ್ತಾರೆ ಸರ್. ಅದು ನಮ್ಮ ನೀರಾವರಿ ಶೇಂಗಾದೊಳಗೆ ಅದು ಬರೋಂಗಿಲ್ಲ ಸರ್. ನೀರಾವರಿ ಶೇಂಗಾದೊಳಗೆ ನಮ್ಮದು ಒಂದೇ ಪ್ರತಿ ವರ್ಷ ಏನು ಹಾಕ್ತವಲ್ಲ ಅದು ಕೀಳು ಶೇಂಗಾ ಅಂತ ಕರೀತೀವಿ ಸರ್ ನಾವು. ಅದನ್ನು ಕೀಳು ಶೇಂಗಾ ಅಂತಂದ್ರೆ ಅದನ್ನು ಬಳ್ಳಿ ಎಷ್ಟು ಇರ್ತಾರೆ ಅಷ್ಟು ಕಿತ್ಕೊಂಬಿಟ್ರೆ ಅದು ಸುತ್ತಲು ಕಾಯಿರುತ್ತೆ ಸರ್. ಅದು ಮಾಡೂರು ಶೇಂಗಾ ಅಥವಾ ಹಬ್ಬ ಶೇಂಗಾ ಅಂದರೆ ಇಷ್ಟು ಸುಮಾರು 1 ಫೀಟ್ 2 ಫೀಟ್ ಬಳ್ಳಿ ಹಬ್ಬಿ ಬಿಟ್ಟಿರ್ತೈತೆ ರೀ. ಅದು ಕಿತ್ಕೊಂಡಾಗ ಅದ್ರ ಮೈ ತುಂಬ ಕಾಯಿರ್ತಾವ್ರಿ. ಇದು ಹಾಗಲ್ಲ ಸರ್, ಆ ಬೇರೇನಿರುತ್ತಲ್ಲ ಆ ಬೇರಿನ ಸುತ್ತಲೂ ಅಷ್ಟೇ ಕಾಯಿರ್ತಾವ್ರಿ. ಅದಕ್ಕಾಗಿ ಕೀಳು ಶೇಂಗಾ, ಇದರೊಳಗೆ ತಳಿಗಳಿಲ್ಲ ಸರ್. ಇದರೊಳಗೆ ನಮ್ಮ ಕಾಮನ್ ಆಗಿ ನಮ್ಮ ಕರ್ನಾಟಕದ ತಳಿಯನ್ನು ನಾವು ರೈತರು ಏನು ಉಪಯೋಗ ಮಾಡ್ತಾರಲ್ಲ ಅದೇ ಶೇಂಗಾ ಎಲ್ಲ ನಾವು ಉಪಯೋಗ ಮಾಡ್ತೀವಿ ಸರ್. ಅದರೊಳಗೆ ತಳಿಗಳಿಲ್ಲ ಸರ್ ಅದರೊಳಗೆ. ಇನ್ನು ಈ ಶೇಂಗಾ ಬೆಳೆ ಬೆಳೆದ ನಂತರ ಪೀಕ್ ತಗೊಂಡ ನಂತರ ಮಾರುಕಟ್ಟೆ ಯಾವ ರೀತಿ ಇದೆ? ಮಾರುಕಟ್ಟೆ ಸರ್ ಸರ್ಕಾರಿ ಮಾರುಕಟ್ಟೆಗಳದ ಸರ, ಖಾಸಗಿ ಮಾರುಕಟ್ಟೆಗಳದ ಸರ. ಸರ್ಕಾರಿ ಮಾರುಕಟ್ಟೆಯೊಳಗೆ ಬೆಲೆ ನಿಗದಿ ಏನಾಗಿರ್ತಲ್ಲ ಸರ್, ಆ ಬೆಲೆ ನಿಗದಿ ಆಗಿ ಆ ನಂತರ ಶೇಂಗಾ ಬೀಜವನ್ನು ಹೊಡಿತಾರೆ ಸರ್. ಅದನ್ನು ಬೀಜ ತಕ್ಕೊಂಡು ಅದನ್ನು ಗ್ರಾಮ್ ಚೆಕ್ ಮಾಡ್ತಾರೆ ಸರ್, ಎಷ್ಟು ಗ್ರಾಮ್ ಐತಿ ಈ ಬೀಜ. 100 ಗ್ರಾಮ್ ಬೀಜವನ್ನು ತೆಗೆದುಕೊಳ್ತಾರೆ ಸರ್, ಶೇಂಗಾ ತೆಗೆದುಕೊಂಡು ಅದರಲ್ಲಿ ಬೀಜವನ್ನು ಬೇರ್ಪಡಿಸ್ತಾರೆ ಸರ್. ಬೀರೋ ಬೀಜವನ್ನು ಬೇರ್ಪಡಿಸಿ ಅವನು ತೂಕ ಮಾಡ್ತಾರೆ. 100 ಗ್ರಾಮ್ ನಾವು ಶೇಂಗಾ ತೆಗೆದುಕೊಂಡಾಗ ಬೀಜಗಳು ಎಷ್ಟು ಬಂದವು, ಅದು ಎಷ್ಟು ಎಣ್ಣೆ ಅಂಶ ಐತೆ ಅನ್ನೋದನ್ನ ಚೆಕ್ ಮಾಡಿ ಅದ್ರ ಮೇಲೆ ರೇಟ್ ಹಾಕ್ತಾರೆ ಸರ್. ಮಾರ್ಕೆಟ್ನೊಳಗೆ ಅದು ಏನಿರುತ್ತೆ ಆ ರೇಟ್ ಹಾಕ್ಕೊಡ್ತಾರೆ ಸರ್ ನಮಗೆ. ಆದರೆ ಒಳ್ಳೆಯ ಬೆಳೆ ಸರ್ ನಮಗೆ, ನಮ್ಮ ರೈತರಿಗೆ ಒಳ್ಳೆಯ ಸಮೃದ್ಧವಾಗಿರ್ತಕ್ಕಂಥ ಬೆಳೆ. ನಮ್ಮ ಶೇಂಗಾ ಜೊತೆಗೆ ಒಟ್ಟೊಂದು ಸಿಗುತ್ತಲ್ಲ ಸರ್, ಅದ್ರ ದೊಡ್ಡ ಲಾಭ ನಮಗೆ. ಬರೀ ನಾವು 1 ಎಕರೆ ಭೂಮಿಯೊಳಗೆ ನಾವು ಬರೀ ಒಟ್ಟನ್ನು ನಾವು ಮಾರಿದ್ರೆ ಸುಮಾರು 20-25 ಸಾವಿರ ರೂಪಾಯಿ ಬರೀ ಒಟ್ಟಿಗೆ ಸಿಗುತ್ತೆ ಸರ್ ನಮಗೆ. ಹಾಗಾಗಿ ನಮ್ಮ ರೈತರಿಗೆ, ಈ ಭಾಗದ ಎಲ್ಲ ರೈತರಿಗೆ ಉತ್ತಮವಾಗಿರ್ತಕ್ಕಂಥ ಬೆಳೆ ಅಂದರೆ ನಮ್ಮ ಶೇಂಗಾ ಬೆಳೆ ಸರ್. ಹಾಗಾಗಿ ನಾವು ಶೇಂಗಾವನ್ನು ಬೆಳೆದಕ್ಕೆ ಭಾಳ ಇಷ್ಟಪಡ್ತೀವಿ ಸರ್ ನಾವೆಲ್ಲ. ಗೌಡ್ರೆ, ನೀವು ಸಾಕಷ್ಟು ಅನುಭವವನ್ನು ಹೊಂದಿದ್ದೀರಿ, ಈ ಪಾರಂಪರಿಕ ಕೃಷಿ ಪದ್ಧತಿಗಳ ಬಗ್ಗೆನೂ ತಿಳ್ಕೊಂಡಿದ್ದೀರಿ, ಅದರ ಜೊತೆಗೆ ವೈಜ್ಞಾನಿಕವಾಗಿ ಕೂಡ ಸಾಕಷ್ಟು ಅನುಭವವನ್ನು ಮಾಹಿತಿಯನ್ನು ತಗೊಂಡು ಅದನ್ನು ನಿಮ್ಮ ಕೃಷಿಯಲ್ಲಿ ಬಳಸ್ಕೋತಾ ನೀವು ಬರ್ತಾ ಇದ್ರಿ. ಇದಕ್ಕಾಗಿ ನೀವು ಏನಾದರೂ ಕೃಷಿ ತರಬೇತಿಯನ್ನು ಪಡ್ಕೊಂಡ್ರು ಹೇಗೆ, ಅಥವಾ ನೀವು ನಿಮ್ಮ ಪೂರ್ವಜರಿಂದ ನಿಮ್ಮ ಹಿರಿಯರಿಂದ ತಿಳ್ಕೊಂಡು ಕಲ್ಕೊಂಡೇ ಕೃಷಿಯಲ್ಲಿ ಅದನ್ನು ಅಳವಡಿಸ್ಕೊಂಡು ಬರ್ತಾ ಇದ್ದೀರೋ ಹೇಗೆ? ಸರ್, ನಾನು ಒಬ್ಬ ವಿದ್ಯಾವಂತ ಸರ್. ನನ್ನ ಪದವಿ BA BEd ಸರ. ನಾನು ಆ್ಯಕ್ಚುಲಿ ಶಿಕ್ಷಕ ವೃತ್ತಿಯನ್ನು ಮಾಡಬೇಕಾಗಿತ್ತು. ಚಿಕ್ಕವನಿಂದನೂ ನನಗೆ ಒಕ್ಕಲುತನದಲ್ಲಿ ಆಸಕ್ತಿ ಇರೋದರಿಂದ, ನಮ್ಮ ಹಿರಿಯರು ಆ ಒಕ್ಕಲುತನವನ್ನು ಮಾಡ್ಕೊಂಡು ಬಂದಿರೋದರಿಂದ, ಹಿರಿಯರ ಅನುಭವದ ಜೊತೆಗೆ ನನ್ನ ವಿದ್ಯಾದ ಅನುಭವದ ಜೊತೆಗೆ ಹಲವಾರು ಕಂಪನಿಯವರು ಗ್ರಾಮದೊಳಗೆ ಭೇಟಿ ಕೊಟ್ಟಾಗ ಅವರೊಂದಿಗೆ ನಾನು ಚರ್ಚೆ ಮಾಡ್ತೀನಿ ಸರ. ಯಾವ ಬೆಳೆಗಳನ್ನು ಯಾವ ಥರ ಬೆಳಿಬೇಕು, ನನಗೆ ವಿಶೇಷವಾಗಿರ್ತಕ್ಕಂಥ ನಾ ತರಬೇತಿಯನ್ನು ಎಲ್ಲಿ ತೆಗೆದುಕೊಂಡಿಲ್ಲ ಸರ್. ನಾನು ಕಂಪ್ನಿಯವರು ಬರ್ತಾರೆ ಸರ್, ಔಷಧಿ ಕಂಪ್ನಿಯವರು ಬರ್ತಾರೆ, ಅವರೆಲ್ಲರನ್ನ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿ ಆ ವಿಷಯಗಳನ್ನು ನಾನು ತಿಳ್ಕೊಂಡು ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಶಗಳು ಯಾವುದು ಅವುಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ನಾನು ಕೃಷಿಯಲ್ಲಿ ನಾನು ಅಳವಡಿಸಿಕೊಂಡ್ರಿಂದ ಇವತ್ತು ನಾನು ಕೃಷಿಯೊಳಗೆ ಯಶಸ್ವಿಯಾಗಿದ್ದೀನಿ ಸರ. ನಾವು ರೈತರು ಯಾವತ್ತೂ ದೇಶದ ಬೆನ್ನೆಲುಬು ಸರ್. ನಾವು ಯಾವತ್ತೂ ಧೃತಿಗೆಡಬಾರದು. ಬೆಳೆ ಲಾಭ ಬಂದೈತೆ ಅಂದ್ರೂ ನಾವು ಅತಿ ಸಂತೋಷದಿಂದ ಇರಲ್ಲ, ಬೆಳೆ ಆಗಿಲ್ಲ ಅಂತೇಳಿ ನಾವು ದುಃಖದಿಂದ ಇರಲ್ಲ. ನಿರಂತರವಾಗಿರ್ತಕ್ಕಂಥ ಒಂದು ನಮ್ಮ ಒಂದು ಕಾರ್ಯಕ್ರಮ ಸರ್ ಇದು. ಪ್ರತಿ ವರ್ಷದಲ್ಲಿ ನಾವು 2 ಬೆಳೆಯನ್ನು ಬೆಳಿತೀವಿ. ಹಾಗಾಗಿ ನಾವು ರೈತರಲ್ಲಿ ನನ್ನ ಸಲಹೆ ಏನಂತಂದ್ರೆ, ಕಷ್ಟ ಬಂದೈತೆ ಅಂತ ಯಾರ ಹತ್ರ ಹೇಳಬಾಡ್ರಿ. ಸುಖ ಐತೆ ಅಂತೇಳಿ ಸಿಕ್ಕಂಗೆ ದಂದುಂಡು ಮಾಡಿ ದುಂದು ವೆಚ್ಚ ಮಾಡಬಾಡ್ರಿ. ಯಾಕಂದ್ರೆ ರೈತಾಪಿ ಜೀವನ, ಇಡೀ ಜಗತ್ತು ನಿಂತಿರೋದು ರೈತರ ಮೇಲೆ. ಹಾಗಾಗಿ ನಾವು ರೈತರು ಯಾವ ರೀತಿಯಾಗಿ ಜೀವನವನ್ನು ಮಾಡ್ತೀವಿ, ಅದೇ ರೀತಿಯಾಗಿ ದೇಶ ಮುನ್ನಡೀತೈತಿ. ಉತ್ತಮವಾಗಿರ್ತಕ್ಕಂಥ ಬೆಳೆಗಳನ್ನು ಹೆಂಗೆ ಬೆಳಿತೀವಿ, ಅದು ದೇಶದ ಒಂದು ಕೊಡುಗೆ ಸರ್. ಹಾಗಾಗಿ ರೈತರು ಯಾವತ್ತೂ ಧೃತಿಗೆಡಬಾಡ್ರಿ ಅಂಥೇಳಿ ನನ್ನ ಸಲಹೆ ಸರ್. ಯಾವುದೇ ಬೆಳೆಗಳನ್ನು ಬೆಳೀಲಿ ರೈತರು, ಲಾಭ ಆಗಲಿ ನಷ್ಟ ಆಗಲಿ, ಧೃತಿಗೆಡದೆ ಆ ಒಂದು ಒಕ್ಕಲುತನದಲ್ಲಿ ಹೊಸ ಹೊಸ ಪ್ರಯೋಗ ಮಾಡ್ಕೊಳ್ತಾ ಹೋದ್ರೆ ಅದರಲ್ಲಿದ್ದಂಥ ಸುಖ ಸಂತೋಷ ಮತ್ತು ಯಾವುದರಲ್ಲಿಲ್ಲ. ನಾವು ಸ್ವಾವಲಂಬಿಗಳು ಸರ್. ನಾವು ಯಾರನ್ನು ನಚ್ಚಿ ಜೀವನ ಮಾಡಬೇಕಾಗಿಲ್ಲ. ಭೂಮಿಯನ್ನು ನೆಚ್ಚಿಕೊಂಡು ಬಿಟ್ಟರೆ ಸಾಕು ನಾವು, ಆ ಭೂಮಿ ತಾಯಿ ನಮ್ಮನ್ನು ಯಾವತ್ತೂ ಕೈಬಿಡೋಲ್ಲ. ಆ ಭೂಮಿ ತಾಯಿಯನ್ನು ನಾವು ಎಷ್ಟು ಶ್ರಮಪಟ್ಟು ದುಡಿತೀವಿ ಅಷ್ಟು ನಮಗೆ ಆ ತಾಯಿ ಅನ್ನ ಕೊಡ್ತಾಳೆ. ಹಾಗಾಗಿ ರೈತರು ಭೂಮಿಯನ್ನು ನಂಬ್ರಿ, ಜನರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಭೂಮಿಯನ್ನು ನಂಬಿ ಜೀವನ ಮಾಡ್ರಿ ಅಂತೇಳಿ ನನ್ನ ಒಂದು ಸಲಹೆಗಳನ್ನು ರೈತರಿಗೆ ನೀಡೋಕೆ ಇಷ್ಟಪಡ್ತೀನಿ ಸರ್. ತುಂಬ ಸಂತೋಷ ಹನುಮಗೌಡ್ರೆ, ಇದುವರೆಗೆ ನಿಮ್ಮ ಕೃಷಿಯ ವಿಶಿಷ್ಟ ಅನುಭವಗಳ ಜೊತೆ ಮತ್ತು ಈ ಕೃಷಿಯಿಂದ ನೀವು ಪಡ್ಕೊಂಡಿರುವಂಥ ಸುಖ ಸಂತೋಷ ಮತ್ತು ಸಾಧನೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದಿರಿ. ನಿಮ್ಮ ಅನುಭವಗಳನ್ನು ಕೇಳಿ ನಮಗೂ ಕೂಡ ತುಂಬ ಖುಷಿಯಾಯಿತು. ಇದರಿಂದ ನಮ್ಮ ಎಲ್ಲ ರೈತ ಮಿತ್ರರಿಗೂ ಕೂಡ ನಿಮ್ಮ ಮಾತುಗಳು ಸ್ಫೂರ್ತಿದಾಯಕ ಆಗ್ತವೆ ಅಂತೇಳಿ ಭಾವಿಸೋಣ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಇಲ್ಲಿಯವರೆಗೂ ನನ್ನ ಈ ಚಿಕ್ಕ ಸಲಹೆಯನ್ನು ಕೇಳಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ. ರೈತ ಮಿತ್ರರೇ, ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಿಶ್ರ ಬೇಸಾಯ ಕುರಿತು ಸಸ್ಯರೋಗ ಬಗ್ಗೆ ಶ್ರೀ ಟಿ ಹನುಮಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಗೋಣ, ಜನ ಸಹಕಾರದ ಶಕ್ತಿಯೊಂದಿಗೆ ಮುಕ್ಕುತ ಮುಂದೆ ನಡೆಯೋಣ, ಜನಮಾನಸದಲ್ಲಿ ಕ್ರಾಂತಿಯು ಭರವಸೆ ಮೂಡಿಸಿದೆ, ನಾವೆಲ್ಲ ಸೇರಿ ಏಳಿಗೆ ಪತಾಕೆ ಬೆಳೆಸೋಣ. ಸೂರ್ಯ ಮೂಡುವ ದೂರದ ಆನಲದಿಂದ ಬಯಲಿನ ವರೆಗೆ, ಹಿಮಶಿಖರದ ಬಿಳಿ ಮಂಜಿನಿಂದ ಹಿಂದೂ ಮಹಾಸಾಗರದೊರಿಗೆ, ಶ್ವೇತ ಕ್ರಾಂತಿ ಹಸಿರು ಕ್ರಾಂತಿ ಗ್ರಾಮ ವಿಕಾಸದ ಮಾತು, ಹಗಲಿರುಳು ಎನ್ನದೇ ಏಕತೆಯೇ ಧರ್ಮವಾಯಿತು, ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ನೆಲ್ಲರೂ ಮುಂದೆ ಬಂದರು, ನಾವೆಲ್ಲ ಸೇರಿ ಅಭಿಯಾನವನ್ನು ನಡೆಸಿದಾಗ